ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ ಕೆಳಗರೆ, ಸಮಯ ಈಗ 6:25. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿರಂಗ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಈಗ ನೋಡಿ, ಹೊಸ ವರ್ಷ ಪ್ರಾರಂಭವಾಗಿದೆ. ಈ ಹೊಸ ವರ್ಷದಲ್ಲಿ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತ ನಾವು ಒಂದು ಆಶಿಸುತ್ತಾ ಇವತ್ತು ಮೊದಲನ ಕರೆಯನ್ನು ನಾವು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಚಂಗಪ್ಪ ಅಂತ, ಕರಡ. ಹಾಂ, ಚಂಗಪ್ಪ ಅವರೇ, ಪಾಂಡಣ್ಣ ಆಗಲ್ಲ? ಹೌದು ಸರ್. ಹೇಳಿ. ನನಗೆ ವಿಡಿ ಸೈಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕು ಸರ್. ಹೇಳಿ ಹೇಳಿ. ಮೊದಲು ಗ್ಲೈಫೋಸೇಟ್ ಮತ್ತೆ ಪ್ಯಾರಾಕಿಟ್ 3 ml ಹಾಕ್ತಿದ್ರು. ಓಕೆ. ಇವಾಗ 5-8 ml ಹಾಕಿದ್ರು ಸಾಯೋದಿಲ್ಲ. ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಇದ್ರೆ ಹೇಳಿ ಸರ್. ಅದೇ ನಿಮ್ಮ ಒಂದು ವಿಚಾರ ಕೇಳಿದ್ರೆ ಪಾಂಡಂಡಂಗ ಚಂಗಪ್ಪ ಅವರೇ, ಬಹಳ ವರ್ಷಗಳಿಂದ ತಾವು 40 ವರ್ಷದಿಂದ ಬಳಸ್ತಾ ಇದ್ದೀರಲ್ಲ. ಹೌದು. ನಿರೋಧಕ ಶಕ್ತಿ ಬೆಳೆಸ್ಕೊಂಡಿರೋ ಸಾಧ್ಯತೆನು ಇರುತ್ತೆ. ಅದೇ ಕಾರಣ ಇರ್ಬೋದು ಅನ್ಸುತ್ತೆ. ಹಾಗಾಗಿ ಗ್ಲೈಫೋಸೇಟ್ ನ ಸಾಧಾರಣವಾಗಿ 5 ml-8 ml ಶಿಫಾರಸು ಮಾಡ್ತಾರೆ. ಹಾಗಾಗಿ ಅದು ಸರಿಯಾಗಿ ಇದೆ ಅಂತ ಅನ್ಸುತ್ತೆ ನನಗೇನು. ಮತ್ತೆ ಕೆಲವೊಂದು ಇದು ಹುಲ್ಲಿನ ವೆರೈಟಿಗೆ ಸ್ವಲ್ಪನೂ ಸಾಯೋದಿಲ್ಲ ಸರ್. ಯಾವುದು ಇದು? ಗ್ಲೈಫೋಸೇಟ್ ಆಗೋದಿಲ್ಲ ಮತ್ತೆ ಪ್ಯಾರಾಗಿಟ್ಟು ಆಗೋದಿಲ್ಲ. ಓಹೋ, ಇಲ್ಲ, ಗ್ಲೈಫೋಸೈಟ್ ಎಲ್ಲಾ ಕಳೆಗೂ ಆಗುತ್ತೆ ಅಂತ ಹೇಳ್ತಾರೆ. ಅದು ಒಂದು ಒಂದು ವೆರೈಟಿ ಹುಲ್ಲಿಗೆ ಆಗೋದಿಲ್ಲ ಸರ್. ಯಾವ ರೀತಿದ ಅದು ಹುಲ್ಲು? ಅದು ಸ್ವಲ್ಪ ರಾಗಿ ಹುಲ್ಲಿನಾಗಿ ಬರ್ತದೆ, ಬಟ್ ಸ್ಪ್ರೆಡ್ ಆಗ್ತದೆ. ಏಕದಳದ್ದೇನಾ ಅದು? ಏಕದಳ ಕಳೆನೇ. ಹೌದು ಸರ್. ಏಕದಳ ಕಳೆಗೆ ಬೇರೆ ಇವು ಕೆಲವೊಂದು ಕಳೆನಾಶಕಗಳನ್ನ ತಾವು ನೋಡ್ಕೋಬೇಕಾಗುತ್ತೆ. ಗ್ಲೈಫೋಸೇಟ್ ಮತ್ತೆ ಪ್ಯಾರಾಕಿಟ್ ಬೇರೆ ಯಾವ್ದು ಇದೆ, ಯಾವ ಕೆಮಿಕಲ್ ಇದೆ ಸರ್? ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಆ ಕಳೆ ನಿಮ್ಮ ಇದರಲ್ಲಿ? ತುಂಬಾ ಕಡಿಮೆ, ತುಂಬಾ ಕಡಿಮೆ. ನಾನು ಪರ್ ಏಕರ್ 150-300 ml ಅಷ್ಟೇ ನಾನು ಯೂಸ್ ಮಾಡೋದು ಗ್ಲೈಫೋಸೇಟ್. ನೀವು ಅದೊಂದು ಈಗ ನನ್ನ ಒಂದು ದೂರವಾಣಿ ಸಂಖ್ಯೆಗೆ ಅದೊಂದು ಫೋಟೋ ಹೊಡೆದು ಹಾಕ್ಲಿಕ್ಕೆ ಆಗುತ್ತಾ? ಯಾವ್ದು ಸರ್ ಇದು? ಇದು ಹಾಕಿದ್ದು ಕಳೆ. ಕಳೆಯದು ಕಳೆಯದು ಕಳೆಯದು. ಓಕೆ ಓಕೆ. ಎಷ್ಟು ದಿವಸ ಆಗಿದೆ ಅಂತ ಒಂದು ಹೇಳ್ತೀನಿ ಸರ್. ಅಲ್ಲ, ಕಳೆ ನೀವು ಗ್ಲೈಫೋಸೇಟ್ ಮತ್ತೆ ಪ್ಯಾರಾಕ್ವಟ್ ಹೊಡೆದ್ರು ಸಾಯಲ್ಲ ಅಂತ ಹೇಳ್ತಿರಲ್ಲ, ಆ ಕಳೆದು. ಹೌದು ಸರ್. ಸಾಧಾರಣ ಗ್ಲೈಫೋಸೇಟ್ ಎಲ್ಲಾ ರೀತಿಯ ಕಳೆಗಳು ಕೂಡ ನಾಶ ಆಗ್ತವೆ. ಒಂದು ಹುಲ್ಲು ಸಾಯೋದಿಲ್ಲ ಸರ್. ಅದೊಂದು ಹುಲ್ಲು ಮರ ಸಾಯ್ತದೆ, ಈ ಹುಲ್ಲು ಸಾಯೋದಿಲ್ಲ. ಓಹೋ, ಅಷ್ಟು. ನಮ್ ಕಡೆ ನೊಜಾ ಅಂತ ಹೇಳ್ತಾರೆ ಆ ಹುಲ್ಲ. ಆಲ್ಮೋಸ್ಟ್ ಲೈಕ್ ರಾಗಿ ಹುಲ್ಲಿನಾಗೆ ಅದರ ಇನ್ಫ್ಲೋರಸೆನ್ಸ್ ಅದೇ ತರ ಬರ್ತದೆ. ನೊಜಾ ಅಂತ ಹೇಳ್ತೀವಿ ಅದೇನಾ? ಅದ ನೊಜೆ ಅಲ್ಲ, ನೊಜೆ ಸಾಯ್ತದೆ. ನೊಜಾ ಸಾಯ್ತದೆ. ಓಕೆ. ಇಲ್ಲ ಸರ್. ಅಂದ್ರೆ ಇದು ಒಂಥರ ಬೆರಳ ರೀತಿ ಬರುತ್ತಾ ಅದು ಹೂವು? ಹೌದು, ಅದೇ ತರ ಬರ್ತದೆ ರಾಗಿ ರೀತಿ. ಹೌದೌದು. ಮತ್ತೆ ಇನ್ನೊಂದು ಕ್ಲೈಂಬರ್ ಅಂತ ಬಂದಿದೆ ಸರ್ ಇವಾಗ, ಅದು ಮೈಸೂರು ಸೈಡ್ ಜಾಸ್ತಿ ಇದೆ, ಬಿಳಿ ಹೂವಾಗಿ. ಅದು ಬಹಳ ಸ್ಪ್ರೆಡ್ ಆಗಿದೆ ತೋಟ, ಎಲ್ಲ ತೋಟಕ್ಕೆ ಬಂದ್ಬಿಟ್ಟಿದೆ ಅದು ಇವಾಗ. ಹೊಸ ಕಳೆ ಅದು ಕ್ಲೈಂಬರ್ ಮತ್ತೆ ತುಂಬಾ ಬ್ರಾಂಚಸ್ ಆಗ್ತದೆ. ಸರಿ ಸರಿ ಸರಿ ಸರಿ. ಅಲ್ಲ ಈ ಎರಡು ಕಳೆಗಳದ್ದು ಒಂದು ಫೋಟೋ ಹೊಡೆದು ಕಳಿಸ್ಕೊಡ್ರಿ. ಅದು ತಜ್ಞರಿಗೆ ನಿಮ್ದೇನಾದ್ರೂ ಅಲ್ಲಿ ನಿಮ್ಮ ಜಮೀನಲ್ಲಿ ಇರುತ್ತಲ್ಲ ಅದನ್ನ ಫೋಟೋ ಹೊಡೆದು ಕಳಿಸಿದ್ರೆ ಇದಕ್ಕೇನು ಒಂದು ಪರಿಹಾರ ಅಂತ ಕೇಳಬಹುದು ತಜ್ಞರನ್ನ. ಏನು ಹೇಳಿದ್ರಿ ಅದಕ್ಕೆ? ಒಂದು ಬಿಳಿ ಹೂವು, ಇನ್ನೊಂದು ಬಿಳಿ ಹೂವು, ಒಂದು ಕ್ಲೈಂಬರ್. ಅದಂದ್ರೆ ಮೈಸೂರು ಆನೆ ಚಕ್ಕರಿಂದ ಆ ಕಡೆ ತುಂಬಾ ಇದೆ. ಸರಿ ಸರಿ ಸರಿ ಸರಿ. ತುಂಬಾ ಮೇಲೆ ಬಿಳಿ ಹೂವಾಗಿ ಬಹಳ ಸ್ಪ್ರೆಡ್ ಆಗ್ತದೆ. ಇನ್ನೊಂದು ಹುಲ್ಲಿನ ಜಾತಿಗೆ ಸೇರಿದ್ದು. ಯಾವ್ದು ಸರ್? ಇನ್ನೊಂದು ಹುಲ್ಲಿನ ಜಾತಿಗೆ ಸೇರಿದ್ದಲ್ವ, ರಾಗಿ ರೀತಿ ಇರುತ್ತೆ ಅಂತ ಹೇಳಿದ್ರಿ. ಅದು ಅದು ಇದು ಮಾಡೋದು. ಹೌದೌದು. ಸರಿ ಚಂಗಪ್ಪರು. ಈ ಸರಿ ಈಗ ಕಾಫಿ ಹೇಗಿದೆ ನಿಮ್ದು? ರೋಬಸ್ಟ ಮೀಡಿಯಂ ಸರ್. ಕೊಯ್ಲು ಪ್ರಾರಂಭ ಮಾಡಿದಿರಾ? ಇಲ್ಲ ಇಲ್ಲ, ಅದು ಅಂದ್ರೆ ಮೂರ್ ನಾಲ್ಕು ಇರಿಗೇಟ್ ಮಾಡ್ಲಿಲ್ಲ, ಹಾಗಾಗಿ ಇದು ಬೇರೆ ಬೇರೆ ಇದರಲ್ಲಿ ತುಂಬಾ ಹಣ್ಣಾಗಿದ್ ಮಾತ್ರ ಕುಯ್ದಿದ್ದೀನಿ ಸ್ವಲ್ಪ. ರೋಬಸ್ಟ್. ಹೌದೌದು. ಒನ್ ಆರ್ ಟೂ ಪರ್ಸೆಂಟ್. ಅರೇಬಿಕಾ ಇಲ್ವಾ ನಿಮ್ದು? ಇದೆ ಸರ್, ಜಸ್ಟ್ ಒಂದು ತ್ರೀ ಬ್ಯಾಗ್ಸ್ ಆಗಿದೆ. ಕಡಿಮೆ ₹240 ಪರ್ ಕೆಜಿ ಹಾಗೆ ಸೇಲ್ ಮಾಡಿದ್ದೀನಿ. ಸರಿ ಸರಿ ಸರಿ. ಈಗ ಚಂಗಪ್ಪರ ನಿಮ್ಗೆ ಒಂದು ಪ್ರಶ್ನೆ. ಈ ಗಿಡ ಕಸಿನ ಸಾಧಾರಣವಾಗಿ ಕೊಯ್ಲಾದ ಎಷ್ಟು ದಿನಗಳಲ್ಲಿ ಮಾಡಿದ್ರೆ ಒಳ್ಳೇದು ಅಂತೀರಿ? ಇದು ಮಾಯಿಶ್ಚರ್ ಇದ್ರೆ ಬೇಗ ಮಾಡಿದ್ರು ತೊಂದ್ರೆ ಇಲ್ಲ. ಇಮಿಡಿಯೇಟ್ ಇಮಿಡಿಯೇಟ್ ಮಾಡಿದ್ರೆ ಮತ್ತೆ ಇದು ಫಾರ್ಮೇಶನ್ ಸ್ಪೈಕ್ ಫಾರ್ಮೇಶನ್ ಬೇಗ ಆಗ್ತದೆ. ಲೇಟ್ ಆದ್ರೆ ಮತ್ತೆ ಶೂಟ್ಸ್ ಬಂದಿದ್ದು ಸರಿ ಆಗೋದಿಲ್ಲ ಸರ್. ಸರಿಯಾಗಿ ಹೇಳಿದ್ರಿ ನೀವು. ಸಾಧಾರಣವಾಗಿ ಅರೇಬಿಕಾ ಕೊಯ್ಲಾದ ಒಂದು 15 ದಿನದಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ರೋಬಸ್ಟಾದಲ್ಲಾದ್ರೆ ಒಂದು ತಿಂಗಳ ನಂತರ. ಒಂದು ತಿಂಗಳು ತಾವು ತಾವು ತಿಳಿಸಿದಾಗೆ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ತೇವಾಂಶ ಇದ್ರೆ ಬಹಳ ಚೆನ್ನಾಗಿ ಗಿಡಗಳಿಗೆ, ಅಂದ್ರೆ ನಾವು ಗಿಡ ಕಸಿ ಮಾಡಿದಾಗ ಗಿಡಕ್ಕೂ ಒಂಥರ ಶಾಕ್ ಆಗತ್ತೆ. ಅದನ್ನ ತಡ್ಕೊಳ್ಳೋದಕ್ಕೆ ಮಣ್ಣಲ್ಲಿ ತೇವಾಂಶ ಇರಬೇಕಾಗತ್ತೆ. ಸರಿ ಚಂಗಪ್ಪ, ಇದೊಂದು ಸಾಧ್ಯವಾದ್ರೆ ಇದೊಂದು ಚಿತ್ರ ಕಳಿಸ್ಕೊಟ್ರೆ ತಜ್ಞರನ್ನ ಸಂಪರ್ಕಿಸಿ ನಿಮಗೆ ಮಾಹಿತಿ ಕೊಡಬಹುದು. ನನ್ನ ಪರ್ಸನಲ್ ನಂಬರ್ ಇದೆ, ಅದಕ್ಕೆ ಕಳಿಸಿ. ಯಾಕಂದ್ರೆ ಇದು ಲ್ಯಾಂಡ್ ಲೈನ್, ಫೋಟೋ ಕಳಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಕಳಿಸ್ಕೊಡ್ರಿ. ನಮಸ್ಕಾರ. ನಮಸ್ಕಾರ ಚಂಗಪ್ಪ. ನೋಡಿ ವಿನೋದ್, ಇವರು ಬಹಳ ವರ್ಷಗಳಿಂದ ಇನ್ನು ಮಾಡ್ತಾ ಇದ್ದಾರೆ ಇವರು. ಬಹಳ ವರ್ಷಗಳಿಂದ ಇವರು ಕಳೆನಾಶಕನ ಸಿಂಪಡಣೆ ಮಾಡ್ತಾ ಇದ್ದಾರೆ. ಆದರೆ ಅನಿವಾರ್ಯ. ಹೌದು. ಸುಮಾರು 20 ಎಕರೆಗಿಂತ ಹೆಚ್ಚು ಒಂದು ಬೆಳೆಯನ್ನು ನಿರ್ವಹಣೆ ಮಾಡ್ತಾರೆ ಇವರು ಒಬ್ಬರೇ. ಸಿಂಗಲ್ ಆರ್ಮಿ ಮ್ಯಾನ್ ಅಂತ ಹೇಳ್ತಾರೆ ಅವರು. ಕೇಳಿದರೆ ನಮ್ಮಲ್ಲಿ ಸಂದರ್ಶನ ಕೊಟ್ಟಿದ್ರು. ಹಾಗಾಗಿ ಇವ್ರಿಗೆ ಅನಿವಾರ್ಯ. ಪ್ಯಾರಾಕ್ವಾಟ್ನ ಬಳಸ್ತಾರೆ ಇವರು ಮುಖ್ಯವಾಗಿ. ಗ್ಲೈಫೋಸೈಟ್ ಅಂದರೆ ಎಲ್ಲ ರೀತಿಯ ಕಳೆನ ಅದು ನಿಯಂತ್ರಣ ಮಾಡುತ್ತೆ, ಅದಕ್ಕೂ ನಿರೋಧಕ ಶಕ್ತಿ ಬಂದಂಗೆ ಕಾಣ್ತಾ ಇದೆ. ಹೌದು, ಕೆಲವು ನೋಡಿ ಹಾಗಾಗುತ್ತೆ. ಹೆಚ್ಚು ಬಳಸ್ತಾರೆ. 5-8 ಮಿಲಿಲೀಟ್ರು ಅನ್ನ ಶಿಫಾರಸ್ ಮಾಡ್ತಾರೆ. ಕರ್ಕೆಗೇನೆ ಇದನ್ನ ಶಿಫಾರಸ್ ಮಾಡುವಾಗ, ಕರ್ಕೆ ಬಹಳ ಅಟಮಾರಿ ಕಳೆ ಅದು. ಯಾವುದೇ ಬೆಳೆ ಇಲ್ಲದಾಗ ಸಿಂಪಡಣೆ ಮಾಡಬೇಕು ಬೇಸಿಗೆಯಲ್ಲಿ ಅಂತ ಹೇಳ್ತಾರೆ ಅದು. ಅದು ಕರ್ಕೆ, ಕರ್ಕೆನೆ ನಿಯಂತ್ರಣ ಮಾಡುತ್ತೆ ಅಂತ ಹೇಳಿದಾಗ ಇದು ಆಗ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಅದು ನಿರೋಧಕ ಶಕ್ತಿ ಬೆಳೆಸ್ಕೊಂಡ್ರದನ್ನ ಸೂಚಿಸುತ್ತೆ ಅಂತ ನಾವು ಹೇಳ್ಬೋದು. ಕಳೆನಾಶಕಗಳು ಒಂದ್ ರೀತಿ ಪ್ರಯೋಜನಕಾರಿ ಆದರೂ ಕೂಡ ಮಣ್ಣಲ್ಲಿರುವಂತ ಜೀವಾಣುಗಳಿಗೆ ತೊಂದರೆ ಕೊಡುತ್ತೆ. ಹಾಗಾಗಿ ಶಿಫಾರಸು ಮಾಡಿದ ಪ್ರಮಾಣನೇ ಬಳಸ್ಕೋಬೇಕಾಗತ್ತೆ. ಇನ್ನ ನಾವು ನಮ್ಮ ಬೇರೆ ಒಂದು ವಿಷಯಗಳಿಗೆ ಬಂದ್ರೆ, ಈಗ ಕಾಳುಮೆಣಸಿನಲ್ಲಿ ಮುಖ್ಯವಾಗಿ ಎಲ್ಲೆಲ್ಲಿ ಒಂದು ನೀರಿನ ಸೌಕರ್ಯ ಇರುತ್ತೆ ಅಂತಹ ಕಡೆಗಳಲ್ಲಿ ನೀರನ್ನು ಕೊಡೋದು ಒಳ್ಳೆಯದು. ನೀರನ್ನು ಕೊಟ್ಟಷ್ಟು ಕಾಳುಗಳು ಚೆನ್ನಾಗಿ ಗಟ್ಟಿಯಾಗೋದಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಏನು ಅಂತ ಅಂದರೆ, ಈ ಗೊಂಜಲು ಬಿಟ್ಟಿರುತ್ತಲ್ಲ ಕರಿಮೆಣಸದು, ಒಂದು 1 ಕಿಲೋಗ್ರಾಂನಷ್ಟು ಈ ಪೊಟ್ಯಾಷಿಯಂ ನೈಟ್ರೇಟನ್ನು ಒಂದು ಬ್ಯಾರಲ್ ನೀರಿಗೆ ಹಾಕ್ಕೊಂಡು ಆ ಗೊಂಜಲಿಗೆ ಸಿಂಪಡಣೆ ಮಾಡಬೇಕಂತೆ ಸಾಧ್ಯವಾದರೆ. ಅಂದರೆ ಇದರಲ್ಲಿ ಪೊಟ್ಯಾಷಿಯಂ ಅಂಶ ಇರುತ್ತೆ ಮತ್ತು ಸಾರಜನಕದ ಅಂಶನೂ ಇರುತ್ತೆ, ಎರಡೂ ಇರೋದರಿಂದ ಒಂದು ರೀತಿ ಕಾಳುಗಳು ದಪ್ಪ ಆಗೋದಕ್ಕೆ ಮತ್ತು ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ಬೋದು. ಜೊತೆಗೆ ಇದೇ ಸಂದರ್ಭದಲ್ಲಿ ಈ ಬುಡದಲ್ಲಿ ಓಡು ಕವಲುಗಳು ಬರ್ತಾ ಇರ್ತವೆ, ಅವನ್ನ ಎತ್ತಿ ಆಧಾರ ಮರದ ಸುತ್ತ ಸಿಂಬೆ ಸುತ್ತಬೇಕಾಗತ್ತೆ, ಅಥವಾ ಒಂದು ಗೂಟ ಅಥವಾ ಏನಾದರೂ ಒಂದು ಕಡ್ಡಿಯನ್ನು ನೆಟ್ಕೊಂಡು ಅದಕ್ಕೆ ಸುತ್ತಿ ಆ ನಂತರ ನಾವು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಸಾಂಪ್ರದಾಯಿಕ ನರ್ಸರಿ ಮಾಡ್ಕೊಳ್ತೀವಲ್ಲ, ಅಲ್ಲಿ ತುಂಡುಗಳನ್ನಾಗಿ ಮಾಡಿಕೊಂಡು 2-3 ಗೆಣ್ಣುಗಳಿರುವಂಥ ತುಂಡುಗಳನ್ನು ಮಾಡಿಕೊಂಡು ನಾವು ಅವುಗಳನ್ನು ಪಾಲ್ತೀನ್ ಚೀಲಕ್ಕೆ ಊರ್ಕೊಂಡು ಆ ಸಸಿಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ಬೋದು. ಇದೊಂದು ಮತ್ತು ಈ ನಮ್ಮ ಏಲಕ್ಕಿನಲ್ಲೂ ಕೂಡ ನಮ್ಮ ರೈತ ಬಾಂಧವರು ಕೆಲವು ಕ್ರಮಗಳನ್ನು ಅನುಸರಿಸ್ಬೇಕಾಗತ್ತೆ. ಒಂದು ಏನು ಅಂತ ಅಂದರೆ ಈಗ ಕಾಯಿಗಳ ಕೊಯ್ಲು ಕೊನೆಯ ಹಂತ ಅಂತಂದರೆ ಜನವರಿ ತಿಂಗಳು ಪ್ರಾರಂಭದಲ್ಲೇ ಅದು ಆದಷ್ಟು ಅದನ್ನ ಮುಗಿಸ್ಕೋಬೇಕು. ಮತ್ತು ಎಲ್ಲೆಲ್ಲಿ ನೀರಿನ ಒಂದು ಆಶ್ರಯ ಇರುತ್ತೆ, ನೀರಿನ ಸೌಲಭ್ಯ ಇರುತ್ತೆ, ಅಲ್ಲಿ ಅವರು ನೀರನ್ನು ಕೊಡೋದನ್ನು ಕೂಡ ಮುಂದುವರಿಸ್ಬೋದು. ಈ ಎರಡು ಒಂದು ಅಂಶಗಳನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕಾಗತ್ತೆ. ಈಗ ಒಂದು ಬಿಡುವನ್ನು ನಾವು ತೆಗೆದುಕೊಳ್ಳೋಣ, ಆನಂತರ ನಮ್ಮ ಈ ಸಂವಾದವನ್ನು ಮುಂದುವರಿಸೋಣ. ಖಂಡಿತ. ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ. ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ. ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯ, ಮನುಷ್ಯನ ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ಈ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ಈಗ ವಿನೋದ್, ಈ ಮಳೆಗಾಲ ಕಡಿಮೆ ಆದ ಹಾಗೆ, ಈ ಒಣ ವಾತಾವರಣ ಪ್ರಾರಂಭವಾದ ಹಾಗೆ ಈ ಕೀಟಗಳ ಒಂದು ಹಾವಳಿ ಹೆಚ್ಚಾಗುತ್ತೆ ಎಲ್ಲ ಬೆಳೆಗಳಲ್ಲಿ. ಹೌದು. ಆ ಕೀಟಗಳಿಂದ ಹರಡುವಂಥ ರೋಗಗಳ ಹಾವಳಿ ಕೂಡ ಹೆಚ್ಚಾಗುತ್ತೆ. ವಿಶೇಷವಾಗಿ ಏಲಕ್ಕಿ ಬೆಳೆಯನ್ನು ತೆಗೆದುಕೊಂಡ್ರೆ, ಈ ಏಲಕ್ಕಿ ಬೆಳೆ ಕಡಿಮೆ ಆಗೋದಕ್ಕೆ ಒಂದು ಕಾರಣ ಅಂದರೆ ಈ ಕಟ್ಟೆ ರೋಗದ ಕಾರಣವೂ ಒಂದು ಅಂತ ಹೇಳ್ತಾರೆ. ಕಟ್ಟೆ ರೋಗವನ್ನು ನಿಯಂತ್ರಣ ಮಾಡೋದಕ್ಕೆ ಆಗಲಿಲ್ಲ, ಹಾಗಾಗಿಯೇ ಅದರ ಒಂದು ಬೆಳೆಯ ಪ್ರಮಾಣ ಕಡಿಮೆ ಆಯಿತು ಅಂತ ಅಂದು. ಈ ಏಲಕ್ಕಿಗೆ ಬರುವಂಥ ಕಟ್ಟೆ ರೋಗ ಅಥವಾ ಈ ಮೊಸಾಯಿಕ್ ರೋಗ ಅಂತಾರೆ, ಈ ವೈರಸ್ ರೋಗ, ಮತ್ತು ಇನ್ನೊಂದು ಕೊಕ್ಕೆ ಕಂದು ರೋಗ ಅಂತ, ಈ ಎರಡೂ ರೋಗಗಳನ್ನು ಮುಖ್ಯವಾಗಿ ಕೀಟಗಳು ಹರಡ್ತವೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಸ್ವಾಭಾವಿಕವಾಗಿ ಕೆಲವು ಸಸ್ಯಗಳಿಗೆ ರೋಗಗಳು ಬಂದಿದ್ದಾಗ ಅದು ಯಾವುದೋ ಒಂದು ಗಿಡಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ, ಆದರೆ ಅಲ್ಲಿಂದ ಆರೋಗ್ಯವಂತ ಗಿಡಗಳಿಗೆ ಅದು ವ್ಯಾಪಿಸ್ತಾ ಇಡೀ ತೋಟಕ್ಕೆ ಹರಡೋದಕ್ಕೆ ಈ ಸಸ್ಯ ಹೇನುಗಳು ಕಾರಣ. ಮುಖ್ಯವಾಗಿ ಈ ಪೆಂಟೋಲೋನಿಯಾ ನಿಗ್ರೋನರ್ವಸ ಅಂತ ಒಂದು ಹೇನು ಬರುತ್ತೆ, ಅದು ಬಾಳೆ ಹೇನು ಅಂತಾರೆ, ಬಾಳೆ ಬೆಳೆಯಲ್ಲಿ ಕಂಡುಬರುವಂಥ ಹೇನು ಅಂತ. ಯಾಕಂದರೆ ಬಾಳೆ ಬೆಳೆಯಿಂದಲೂ ನಾವು ಕಟ್ಟೆ ರೋಗ ಕಾಣ್ತೀವಿ, ಗಿಡದ ಬೆಳವಣಿಗೆನೇ ಇರಲ್ಲ, ಒಂದು ರೀತಿ ಕುಬ್ಜವಾಗಿರುತ್ತೆ. ಅದೇ ಈಗ ಈ ಏಲಕ್ಕಿನಲ್ಲಿ ಬಂದಾಗ ಅದರ ಲಕ್ಷಣಗಳು ಅಂದರೆ ಎಳೆಯ ಗರಿಗಳು ಇರ್ತಾವಲ್ಲ, ಆ ಗರಿಗಳು ಹಳದಿ ಬಣ್ಣವನ್ನು ಹೊಂದಿ ನರಗಳು ಮಾತ್ರ ಹಸಿರು ಬಣ್ಣದಿಂದ ಕೂಡಿರ್ತವೆ. ಆ ಮಧ್ಯದಲ್ಲಿ ಇದಿರುತ್ತಲ್ಲ ವೈನ್ಸ್ ಅಂತೀವಿ ನಾವು, ಅವು ಮಾತ್ರ ಹಸಿರು ಬಣ್ಣದಿಂದ ಕೂಡಿರ್ತವೆ, ಇಡೀ ಎಲೆ ಹಳದಿ ಬಣ್ಣಕ್ಕೆ ಕೂಡಿರುತ್ತೆ. ಮತ್ತು ಈ ಗರಿಗಳ ಗಾತ್ರ ಅಥವಾ ಎಲೆಗಳ ಗಾತ್ರ ಬಹಳ ಕಡಿಮೆ ಆಗುತ್ತೆ, ಗಿಡಗಳ ಬೆಳವಣಿಗೆ ಕೂಡ ಕುಂಠಿತವಾಗುತ್ತೆ, ಕುಬ್ಜವಾಗಿಬಿಡ್ತವೆ. ಒಂದು ರೀತಿ ಎಲ್ಲನೂ ಬುಡದಿಂದಲೇ ಕವಲು ಹೊಡೆದಂಗೆ ಒಂದು ರೀತಿ ಕುಚ್ಚದ ರೀತಿಯಲ್ಲಿ, ಕುಚ್ಚದ ರೀತಿಯಲ್ಲಿ ಕಾಣ್ತಾ ಇರ್ತವೆ. ಮತ್ತು ಈ ಮಚ್ಚುಗಳಿರ್ತಾವಲ್ಲ, ಈ ತೆಳು ಹಸಿರು ಮತ್ತು ಕಡು ಹಸಿರು ಒಂದು ಮಚ್ಚುಗಳು ಒಂದು ರೀತಿ ಪಟ್ಟಿಗಳ ರೀತಿಯಲ್ಲಿ ಈ ಎಲೆಗಳಲ್ಲಿ ಕಂಡುಬರ್ತವೆ. ವಿಶೇಷವಾಗಿ ಮಧ್ಯ ನಾಳ ಇರುತ್ತಲ್ಲ, ಮಧ್ಯದಲ್ಲಿ ಒಂದು ದೇಟ್ ಇರುತ್ತಲ್ಲ, ಆ ದೇಟು ಇದರ ಸಮಾನಾಂತರವೂ ಇದ್ದೇ ಇರುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ತಾವು? ನಾನು ಮಧುಕುಮಾರ್ ಅಂತ. ಮಧುಕುಮಾರ್ ಗ್ರಾಮ. ಹಾ, ಮಧುಕುಮಾರ್ ತಾವಳಗೇರಿ. ಹೌದು, ಶ್ರೀಮಂಗಲ ಹೋಬಳಿ. ಸರಿ ಮಧುಕುಮಾರ್, ಈಗ ಕಾಫಿ ಕೊಯ್ಲು ಪ್ರಾರಂಭವಾಗಿದೆಯಾ? ಕಾಫಿ ಕೊಯ್ಲು ಶುರು ಆಗಿಲ್ಲ. ಮತ್ತೆ ಈಗ ಇದಕ್ಕೆ ಮುಂಚೆ ಒಬ್ರು ರೈತರು ಫೋನ್ ಮಾಡಿ ನಿಮ್ಮ ಒಪಿನಿಯನ್ ಕೇಳ್ತಾ ಇದ್ರು. ಅದೇ ಈ ಕಳೆನಾಶಕ ಬಳಸ್ತಾ ಇದ್ದಾರೆ ಅವರು ಬಹಳ ವರ್ಷಗಳಿಂದ. ಹೌದು, ಅವರು ನಿರ್ವಹಣೆಗೋಸ್ಕರ ಅದನ್ನ ಕಳೆ ನಿಯಂತ್ರಣಕ್ಕೆ ಕೆಲಸಗಾರರ ಒಂದು ಕೊರತೆ ಮತ್ತೆ ಸ್ವಲ್ಪ ದೊಡ್ಡ ತೋಟನೇ ಅವ್ರದ್ದು, ಹಾಗಾಗಿ ಕಳೆನಾಶಕದ ಮೊರೆ ಹೋಗಿದ್ದಾರೆ. ಬಹಳ ವರ್ಷದಿಂದ ಬಳಸ್ತಾ ಇದ್ದ 40 ವರ್ಷದಿಂದ ಅಂತ ಹೇಳ್ತಾರೆ ನೋಡಿ ಮಧುಕುಮಾರ್. ಅದೇ ಅದಕ್ಕೆ ಪೂರಕವಾಗಿ ಏನಂತಂದ್ರೆ, ಈಗ ಪ್ರಕೃತಿ ಜೊತೆ ನಾವು ಬದುಕ್ತಾ ಇದ್ದೀವಿ. ಹೌದು. ಮತ್ತೆ ನಮ್ ಸರ್ಕಾರಗಳು ಸಾವಯವ ಕೃಷಿ ಅಥವಾ ರಾಸಾಯನಿಕ ಮುಕ್ತ ಕೃಷಿ ಮಾಡಬೇಕಂತ ಬಹಳಷ್ಟು ಪ್ರಯತ್ನದಲ್ಲಿ ನಮ್ ಸರ್ಕಾರಗಳು ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಕೆಲವೊಂದು ರೈತರು ಅದಕ್ಕೆ ವಿರುದ್ಧವಾಗಿ ಬರ್ತಾ ಇದ್ದಾರೆ. ಅಲ್ಲ, ಈಗ ನಮ್ದು ಇನ್ನೊಂದೇನು ಅಂದ್ರೆ ಮಧುಕುಮಾರ್, ನೀವು ಹೇಳಿದ್ದು ಸರಿನೇ. ಆದ್ರೆ ಅವರು ಅನಿವಾರ್ಯವಾಗಿ ಆ ರೀತಿ ಮಾಡ್ತಾ ಇದ್ದಾರೆ ಇರ್ಲಿ, ಕೆಲಸಗಾರರ ಕೊರತೆಯಿಂದ. ನಮ್ದು ಕಾಫಿ ಎಕ್ಸ್ಪೋರ್ಟ್ ಕಮಾಡಿಟಿ ಆಗಿರೋದ್ರಿಂದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕಪ್ ಟೇಸ್ಟ್ ಕೂಡ ಕರೆಕ್ಟ್ ಆಗಿರ್ಬೇಕು ಅಂತ ಒಂದು ಅಸಂಪ್ಷನ್ ಇದೆ. ನೀವ್ ಹೇಳಿದ್ದು ಬಹಳ ನಿಜವಾದ ವಿಷಯ, ಯಾಕೆಂದ್ರೆ ಈ ಕಳೆನಾಶಕಗಳ ಉಳಿಕೆ ಅಂಶಗಳು ಅಲ್ಲೂ ಕೂಡ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಹೌದು. ಮತ್ತೆ ಇನ್ನೊಂದು ಏನಂತಂದ್ರೆ, ಪ್ರಕೃತಿಗೆ ವಿರುದ್ಧವಾಗಿ ನಾವು ಹೋದಾಗ ಹೌದು ಪ್ರಕೃತಿ ನಮ್ಗೆ ಪಾಠ ಕಲಿಸ್ತದೆ. ನಿಜ ನಿಜ. ಈಗ ಅವ್ರಿಗೂ ಅದೇ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಹೌದು, ಅದೇ ಅವರು ಬಹಳ ವರ್ಷಗಳಿಂದ ಬಳಸ್ತಾ ಇರೋದ್ರಿಂದ ನಾನು ಹೇಳಿದಾಗೆ ಅವರಿಗೆ ಆ ಕಳೆನಾಶಕಗಳು ಕೂಡ ಒಂದ್ ರೀತಿ ನಿರೋಧಕ ಶಕ್ತಿ ಬೆಳೆಸ್ಕೊಂಡ್ಬಿಟ್ಟಿದಾವೆ ಅಂತ ಈ ಕಳೆಗಳು. ಕಳೆಗಳು ಒಂದ್, ಅದು ಎರಡನೇದು ಈ ಪ್ರಕೃತಿಗೆ ನಮ್ಗಿಂತ ಬಹಳಷ್ಟು ಹೆಚ್ಚು ಶಕ್ತಿ ಇದೆ. ಹೌದು, ಪ್ರಕೃತಿ ನಮ್ ವಿರುದ್ಧವಾಗಿ ರಿಯಾಕ್ಟ್ ಮಾಡ್ತದೆ. ಹೌದು. ಮತ್ತೆ ನಮ್ ಫುಡ್ ಗ್ರೈನ್ಸ್ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಎಷ್ಟೋ ಸತಿ ರಿಜೆಕ್ಟ್ ಆಗಿರೋದಿದೆ. ಬೇರೆ ಬೇರೆ ಉತ್ಪನ್ನಗಳಿಗೆ ಹಂಗಾಗಿದೆ. ನಮ್ದು ಹೋಗಿದ್ದು ಫುಡ್ ಗ್ರೈನ್ಸ್ ಗೆ, ಇದು ಕಮರ್ಷಿಯಲ್ ಕ್ರಾಪ್ ಗೆ ಅಲ್ಲ. ಸೊ ಅದರಿಂದ ಕಾಫಿಗೆ ಎಸ್ಪೆಷಲಿ ಈ ಕಪ್ ಟೇಸ್ಟ್ ಚೇಂಜ್ ಆಗದೆ ಇರುವಂಗೆ ನಾವು ನೋಡ್ಕೊಳ್ಳೋದು ಬೆಟರ್. ಅಲ್ಲ, ಈಗ ಇವರು ಪ್ರಯೋಗ ಮಾಡ್ತಾ ಇರೋದು ಕಳೆಗಳಿಗೆ, ಮಣ್ಣಿಗೆ. ಆಯ್ತು, ಕಾಫಿ ಗಿಡಗಳಿಗೆ ಬಳಸ್ತಾ ಇಲ್ಲ, ಹಾಗಾಗಿ ಮಣ್ಣಿಗೆ ಹಾಕಿದ್ರೆ ಎಲ್ಲಿಗೆ ಹೋಗ್ತದೆ, ಗಿಡಕ್ಕೆ ಬರ್ತದೆ. ಅದೇ ಅದನ್ನ ಹೀರ್ಕೊಂಡು ಅದು ಬೀಜದಲ್ಲಿ ಬರುತ್ತೋ ಇಲ್ವೋ ಅನ್ನೋದು ನೋಡ್ಕೋಬೇಕಾಗತ್ತೆ. ಹೌದು. ಇಲ್ಲ, ನೀವು ಹೇಳ್ತಾ ಇರೋದು ನಮ್ಮ ವಿಜ್ಞಾನಿಗಳು ಕೂಡ ಅದ್ರ ಬಗ್ಗೆ ಸಂಶೋಧನೆ ನಡೆಸಬೇಕಾಗತ್ತೆ. ಹೌದು. ಮತ್ತೆ ಬಹಳಷ್ಟು ಕೆಮಿಕಲ್ಸ್ ಎಲ್ಲ ಬ್ಯಾನ್ ಆಗಿದೆ ಈಗ. ನಿಜ ನಿಜ. ಹೌದು. ಈ ಫ್ಲೋರ್ ಫೋರೈಟ್. ಹೌದು. ಮತ್ತೆ ಇನ್ನೊಂದು ಕಾರ್ಬೋಫ್ಯೂರಾನ್ ಅಂತ ಇದ್ವಿ, ಅದು ಕೂಡ ಅವೆಲ್ಲ ಕೆಮಿಕಲ್ಸ್ ಬ್ಯಾನ್ ಆಗಿದೆ ಈಗ. ಹರಳು ರೂಪದ ಕೀಟನಾಶಕಗಳೆಲ್ಲ ಬ್ಯಾನ್ ಆಗಿದಾವೆ. ಹೌದು ಹೌದು. ಅವನ್ನ ಇದು ಕೂಡ. ಮತ್ತೆ ಇದ್ಯಾವುದು ರೌಂಡ್ ಅಪ್ ಅಂತ ಇದೆಯಲ್ಲ, ಅದೇನೆ ಗ್ಲೈಫೋಸೈಟ್ ರೌಂಡ್ ಅಪ್ ಅನ್ನೋದು, ಅದೊಂದು ವಾಣಿಜ್ಯ ಹೆಸರು. ಅದು ಅದೊಂದು ಕೆಮಿಕಲ್ ಕಂಪ್ನಿ ಹೆಸರು. ಹೌದೌದು. ಅದು ಇಂಟರ್ನ್ಯಾಷನಲ್ ಫೋರಂ ಅಲ್ಲೆಲ್ಲ ಈ ರೌಂಡ್ ಅಪ್ ಬಗ್ಗೆ ಬಹಳಷ್ಟು ಸೆಮಿನಾರ್ ಗಳಾಗಿದೆ. ಹೌದೌದು. ಅದಕ್ಕೆ ಪ್ರೈಸ್ ಈಗ 1-2 ಅಲ್ಲ, ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ. ಬಳಗ ರೈತರು ಯೂಸ್ ಮಾಡದೇ ಇರಲಿ ಅಂತ. ಬಹಳ ಅದು ದುಬಾರಿ ದುಬಾರಿ ಮಾಡಿದ್ದಾರೆ. ಯಾಕಂತಂದ್ರೆ ರೈತರು ಯೂಸ್ ಮಾಡದೇ ಇರಲಿ. ಹೌದೌದು. ಆದ್ರೂ ಕೆಲವೊಂದು ರೈತರು ಮಾತ್ರ ಮೊರೆ ಹೋಗೋದಂತಂದ್ರೆ ನಿಸರ್ಗಕ್ಕೆ ವಿರೋಧವಾಗಿ ಹೋಗಿರೋ ತರ ಅಲ್ಲ ಆಗತ್ತೆ. ಅವ್ರದ್ದು ದೊಡ್ಡ ಒಂದು ಹಿಡುವಳಿ ಒಂದು, ಅವ್ರಿಗೆ ಅದೇ ಕೂಲಿಯವ್ರನ್ನ ಬಳಸ್ಕೊಂಡು ಮಾಡೋದಕ್ಕೆ ಖರ್ಚುನು ಜಾಸ್ತಿ ಬರ್ಬೋದು. ಒಂದ್ ಕಡೆ ಕೂಲಿ ಕೆಲಸಗಾರರ ಲಭ್ಯತೆ ಕೂಡ ಕಡಿಮೆ ಇರ್ಬೋದು. ಅವರು ನಾನು ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ತಾರೆ ಚಂಗಪ್ಪ ಅವರು. ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಲ್ಲ ಸರ್, ನಾವು ಈಗ ಕೃಷಿ ಮಾಡಿದ್ಮೇಲೆ ಕ್ವಾಲಿಟಿ ಮೇಂಟೈನ್ ಆಗ್ಬೇಕು, ಮೇಂಟೈನ್ ಆಗ್ಬೇಕು. ಆದ್ರೆ ಅವರು ಅದನ್ನ ಮಾಡ್ತಲೇ ಇದ್ದಾರೆ, ಅದ್ರ ಬಗ್ಗೆ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಈಗ ಕೆಲವೊಂದು ಕಳೆಗಳು ನಿರೋಧಕ ಶಕ್ತಿ ಬಳಸ್ಕೊಂಡಿದ್ದಾವೆ ಅಂತಂದ್ರೆ ಅವ್ರಿಗೂ ಅದು ಅವ್ರ ಮನಸ್ಸಿಗೆ ಹೋಗಿರುತ್ತೆ, ನೋಡೋಣ. ಸರಿ, ಈಗ ಮಧುಕುಮಾರ್ ನಿಮ್ದು ಬೆಳೆ ಚೆನ್ನಾಗಿದೆಯಾ? ಸರಿ, ಬೆಳೆ ಇಲ್ಲ ಸರ್, ನಾನು ಲಾಸ್ಟ್ ಟೈಮ್ ಫೋನ್ ಮಾಡಿದಾಗ ಹೇಳಿದೆ ಕಡಿಮೆ ಇದೆ ಅಂತಂದು. ಬಹಳ ಕಡಿಮೆ ಇದೆ, ಮಳೆ ಜಾಸ್ತಿ ಆಗಿ ಎಲ್ಲ ಉದುರಿದೆ. ಅದೇ ಈ ಸರಿ ಮಳೆ ಹೆಚ್ಚಾಯ್ತಲ್ಲ. ಹೌದು ಸರ್, ಮಳೆ ಹೆಚ್ಚಾಗಿದ್ರಿಂದ ಸರಿಯಾಗಿ ಬರಲಿಲ್ಲ ಕಾಫಿ. ಹೌದು ಸರ್. ಮತ್ತೆ ಈಗ ಕೊಯ್ಲು ಯಾವಾಗ ಈಗ ಪ್ರಾರಂಭ ಮಾಡ್ಬೇಕು ಅಂತಾರೆ ಈ ತಿಂಗಳು? ಈಗ ನಮ್ದು ಪ್ಯಾಡಿ ಕಲ್ಟಿವೇಶನ್ ಇತ್ತು, ಅದೆಲ್ಲ ಈಗ ಫಿನಿಶಿಂಗ್ ಸ್ಟೇಜಿಗೆ ಹೋಗಿದೆ. ಇನ್ನು ಒಂದ್ ವಾರ ಇದೆಲ್ಲ ಕಳ್ಕೊಂಡು ಕಾಫಿ ಹಾರ್ವೆಸ್ಟಿಂಗ್ ಶುರು ಮಾಡ್ಬೇಕು. ಸರಿ ಸರಿ, ಈಗ ನಿಮ್ಗೊಂದು ಪ್ರಶ್ನೆ ಮಧುಕುಮಾರ್. ಹೇಳಿ ಸರ್. ಈಗ ಒಂದು ಪಾರ್ಲೆಟ್ ಅಂತ ಬಳಸ್ತಾರೆ ಒಂದು ಕಾಫಿ ಅಳೆಯೋದಕ್ಕೆ ಒಂದು ಸಾಧನ, ಅದು ಅದರಲ್ಲಿ ಎಷ್ಟು ಕಿಲೋಗ್ರಾಂನಷ್ಟು ತೂಕ ಕಾಫಿ ಹಿಡಿದ್ರೆ ಒಳ್ಳೆ ತೇವಾಂಶಕ್ಕೆ ನಮ್ಮ ಚೆರ್ರಿ ಕಾಫಿ ಒಣಗಿದೆ ಅಂತ ನಾವು ತಿಳ್ಕೋಬಹುದು? ಅದು ಪಾರ್ಲೆಟ್ ಅಂದ್ರೆ ಬೂಷಲ್ ಅಂತ ಹೇಳ್ತೀವಿ ನಾವು. ಅದು 18-19 ಕೆಜಿ ರೋಬಸ್ಟ್ ಇದ್ರೆ ಡ್ರೈ ಅಂತ ಕನ್ಸಿಡರ್ ಮಾಡ್ತಾರೆ. ಸೂಕ್ತವಾದ ಉತ್ತರ ಕೊಟ್ಟಿದ್ದಾರೆ, ನಿಮಗೆ ಅಭಿನಂದನೆಗಳು ಮಧುಕುಮಾರ್. 18 ಕಿಲೋಗ್ರಾಂನಷ್ಟಾದ್ರೂ ಕನಿಷ್ಠ ಇರಬೇಕು ಅಂತ. ಅದಕ್ಕೆ ಇನ್ನೂ ಹೆಚ್ಚು ಇದೆ ಅಂತಂದ್ರೆ ಇನ್ನೂ ಚೆನ್ನಾಗಿ ಒಣಗಿದೆ ಅಂತ ಅಲ್ವಾ? ಅದಕ್ಕಿಂತ ಜಾಸ್ತಿ ಇದ್ರೆ ಒಣಗಿಲ್ಲ. ಹೌದೌದೌದೌದು, ಮಾಯಿಶ್ಚರ್ ಜಾಸ್ತಿ ಇದ್ರೆ ತೂಕ ಜಾಸ್ತಿ ಬರ್ತದೆ. ಹೌದೌದೌದೌದು. ಸರಿ ಮಧುಕುಮಾರ್, ತಾವು ಸೂಕ್ತವಾದಂತ ಒಂದು ಉತ್ತರವನ್ನ ಕೊಟ್ಟಿದ್ದೀರಿ, ಅಭಿನಂದನೆಗಳು ನಿಮಗೆ. ಧನ್ಯವಾದಗಳನ್ನು ತಿಳಿಸೋಣ ಮಧುಕುಮಾರ್ ಅವ್ರಿಗೆ. ನೋಡಿ, ವಿನೋದ್ ಇವರು ಸೂಕ್ತವಾದಂತ ಉತ್ತರವನ್ನೇ ಕೊಟ್ಟರು. ಹೌದು, 18 ಕಿಲೋಗ್ರಾಂನಷ್ಟು ಅದರಲ್ಲಿ ಹಿಡಿದ್ರೆ ಕನಿಷ್ಠ ಇರಬೇಕು ಅಂತ. ಹೌದು. ಇನ್ನು ತೂಕ ಅದರಲ್ಲಿ ಇನ್ನೂ ಜಾಸ್ತಿ ಹಿಡಿದಷ್ಟು ಇನ್ನೂ ತೇವಾಂಶ ಇದೆ ಅಂತ ಹೇಳಿ. ಈಗ ಮುಖ್ಯವಾಗಿ ನಾವು ಈ ಕೀಟಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಏಲಕ್ಕಿ ಬೆಳೆನಲ್ಲಿ ಕಟ್ಟೆ ರೋಗ ಅಥವಾ ಮೊಸಾಯಿಕ್ ರೋಗ ಅಂತ ಹೇಳ್ತೀವಲ್ಲ, ಅದು ಈ ತಿಳಿ ಹಸಿರು ಮತ್ತು ಕಡು ಹಸಿರು ಬಣ್ಣದ ಮಚ್ಚೆಗಳು ಉಂಟಾಗಿ ಒಂದು ರೀತಿ ಪಟ್ಟಿ ರೀತಿಯಲ್ಲಿ ಈ ಮಧ್ಯದಲ್ಲಿ ಎಲೆ ಮಧ್ಯದಲ್ಲಿ ಒಂದು ಇದಿರುತ್ತಲ್ಲ ದಿಂಡು ಅಂತ, ಅದ್ರ ಪಕ್ಕದಲ್ಲೇ ಇವು ಸಮಾನಾಂತರವಾಗಿ ಇರೋದನ್ನು ನಾವು ಕಾಣ್ಬೋದು. ಜೊತೆಗೆ ವಿಶಿಷ್ಟವಾದ ಒಂದು ಮೊಸಾಯಿಕ್ ಲಕ್ಷಣ ಈ ರೋಗ ಮುಂದುವರೆದಂತೆ ನಾವು ಎಲೆಗಳಲ್ಲಿ ಕಾಣ್ಬೋದು. ಎಲೆಯ ಒಂದು ಪೊರೆಗಳು, ಹಸಿ ಕಾಂಡಗಳು, ಇದರಲ್ಲೆಲ್ಲ ಕೂಡ ಈ ಸೋಂಕು ಕಾಣ್ತಾ ಹೋಗುತ್ತೆ. ಆಮೇಲೆ ಈ ಸೋಂಕಿಗೆ ತುತ್ತಾದಂಥ ಗಿಡಗಳ ಒಂದು ಗಾತ್ರ ಕೂಡ ಕಡಿಮೆ ಆಗುತ್ತೆ, ಪೊದೆ ಗಾತ್ರ, ಅದರ ಕವಲುಗಳಾಗ್ಬೋದು, ಬೇರೆ ಬೆಳವಣಿಗೆ ಎಲ್ಲ ಕುಂಠಿತಾಗಿ ಇಳುವರಿ ಅಂತೂ 70% ಕಡಿಮೆ ಆಗುತ್ತಂತೆ. ಇನ್ನು ಈ ರೋಗ ನಿಯಂತ್ರಣ ಮಾಡಬೇಕು ಅಂದರೆ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು. ಮುಖ್ಯವಾಗಿ ಈ ರೋಗ ಪೀಡಿತ ಗಿಡಗಳನ್ನು ನಾವು ಕಿತ್ತು ಬೇರೆ ಗಿಡಗಳ ಸಂಪರ್ಕಕ್ಕೆ ಬರದ ಹಾಗೆ ಒಂದು ಚೀಲದಲ್ಲಿ ಏನಾದರೂ ಹಾಕಿ ಅದನ್ನ ಹೊರಗಡೆ ತಗೊಂಡೋಗಿ ಸುಟ್ಟಾಕಬೇಕು, ಯಾಕೆಂದರೆ ಅದು ಬಹಳ ಮುಖ್ಯವಾದಂಥ ಕ್ರಮ. ಇನ್ನೊಂದೇನು ಅಂತಂದರೆ ಈ ಕೀಟಗಳನ್ನು ನಾವು ನಿರ್ವಹಣೆ ಮಾಡೋದು. ಈ ಸಸ್ಯ ಹೇನುಗಳಿದಾವಲ್ಲ, ಪೆಂಟೋಲೋನಿಯಾ ನಿಗ್ರೋ ನರ್ವಸ ಅಂತ ಅಂದು, ಅವುಗಳ ಒಂದು ನಿರ್ವಹಣೆ ಮಾಡೋದು. ಅವು ಸಾಧಾರಣವಾಗಿ ಈ ಸುರುಳಿಗಳಲ್ಲಿ ಅಲ್ಲಿಲ್ಲೆಲ್ಲ ಸೇರಿಕೊಂಡಿರ್ತವೆ. ಅವುಗಳ ಒಂದು ನಿರ್ವಹಣೆಗೆ ಪ್ರತಿ ಲೀಟರ್ ನೀರಿಗೆ 1.7 ml ಡೈಮೆಥಿಯೇಟ್ ಇದನ್ನು ಬೆರೆಸ್ಕೊಂಡು ಸಿಂಪಡಣೆ ಮಾಡ್ಬೋದು. ಕ್ವಿನಾಲ್ಫಾಸ್ ಅಂತಲೂ ಕೂಡ ಬರುತ್ತೆ, ಇದನ್ನು ಪ್ರತಿ ಲೀಟರ್ ನೀರಿಗೆ 2 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ನಾವು ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಆ ಕೀಟಗಳ ನಿಯಂತ್ರಣದ ಅಲ್ಲದಲೇ ಯಾವುದು ರೋಗ ಬಂದಿರುತ್ತಲ್ಲ ಈ ಗಿಡದ ಒಂದು ಗಡ್ಡೆಗಳನ್ನು ಕೂಡ ನಾವು ತೆಗೆದು ನಾಶ ಪಡಿಸ್ಬೇಕಾಗತ್ತೆ, ಯಾಕಂದ್ರೆ ಅಲ್ಲಿಗೂ ಕೂಡ ಹರಡ್ಬಿಟ್ಟಿರುತ್ತೆ. ಅದು ಹಂಗೆ ಬಿಟ್ಟು ಅಂದರೆ ಮತ್ತೆ ಅಲ್ಲಿ ಸೋಂಕು ಇದ್ದೇ ಇರುತ್ತೆ. ಇದು ಒಂದು ಅಂಶವನ್ನು ಅದನ್ನು ರೈತ ಬಾಂಧವರು ಗಮನಿಸಬೇಕು. ಕೆಲವರು ಏನಂದರೆ ಸ್ವಲ್ಪ ಏನಾದರೂ ಪುನಶ್ಚೇತನ ಆಗ್ಬೋದೇನೋ, ಇಷ್ಟು ಚೆನ್ನಾಗಿದೆ ಗಿಡ, ಅಂತ ಒಂದು ಆಸೆಯಿಂದ ಅವನ್ನ ಹಾಗೆ ಬಿಟ್ಟು ಬೇರೆ ಗಿಡಗಳನ್ನು ಕೂಡ ಕಳೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ಯಾವುದೇ ಮುಜುಗರ ಇಲ್ದಲೇ ಇವನ್ನ ಕಿತ್ತಾಕೋದು ಬಹಳ ಒಳ್ಳೆಯದು. ಮತ್ತು ಮುಂದಿನ ಸಾರಿ ನಾವು ಗಿಡಗಳನ್ನು ತರಬೇಕಾದ್ರೆ ಈ ರೋಗ ಇಲ್ಲದೇ ಇರುವಂಥ ಕಡೆಯಿಂದ ಗಿಡಗಳನ್ನು ನಾವು ತರಬೇಕಾಗತ್ತೆ. ಅದು ಒಂದು ಮುಖ್ಯವಾದ ಕ್ರಮ. ಇನ್ನೊಂದು ತಿಳಿಸಿದ್ದು ಕೊಕ್ಕೆ ಕಂದು ರೋಗ ಅಂತ. ಅದು ಕೂಡ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸೋಮವಾರಪೇಟೆ ಮಡಿಕೇರಿ ಈ ಕಡೆಯೆಲ್ಲ ತಾಲೂಕುಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಇಲ್ಲಿ ಏನಂತಂದರೆ ರೋಗಬಾಧಿತ ಸಸ್ಯದ ಎಲೆಗಳಲ್ಲಿ ಅದೇನು ಒಂದು ಅಂದರೆ ತಿಳಿ ಹಸಿರು ಬಣ್ಣದ ಎಲೆಗಳಿರ್ತವೆ ಸಾಧಾರಣವಾಗಿ ನಮ್ಮ ಏಲಕ್ಕಿನಲ್ಲಿ. ಆ ರೀತಿ ಒಂದು ಬಣ್ಣ ಇರೋದಿಲ್ಲ, ಬೇರೆ ಬೇರೆ ಬಣ್ಣದ ಕಲೆಗಳನ್ನು ನಾವು ಕಾಣ್ಬೋದು. ಮತ್ತು ಆ ಎಲೆಗಳಿಗೆ ಒಂಥರ ಸ್ಥಿತಿಸ್ಥಾಪಕ ಶಕ್ತಿ ಇರುತ್ತಲ್ಲ ಅಂತ ಹೇಳ್ತೀವಲ್ಲ, ಅದು ನಾವು ಮಡ್ಚಿಂಗ್ ಬಿಟ್ಟರೆ ಮತ್ತೆ ಮೊದಲಿನ ಒಂದು ಸ್ಥಿತಿಗೆ ಬರುತ್ತಲ್ಲ ಆ ರೀತಿ ಇರೋಲ್ಲ. ಅದು ಒಂಥರ ಗಡ್ಸಾಗ್ಬಿಟ್ಟು ನಾವು ಅದನ್ನು ಏನಾದರೂ ಹಿಂಗೆ ಮಡಿಸಿದ್ರೆ ಪುಡಿಪುಡಿ ಆಗಿಬಿಡುತ್ತೆ ಅದು, ಅಂದರೆ ಅದರಲ್ಲಿ ಒಂದು ಶಕ್ತಿನೇ ಹೋಗ್ಬಿಟ್ಟಿರುತ್ತೆ, ಗಟ್ಟಿಯಾದಂಗೆ ಆಗಿರುತ್ತೆ. ಮತ್ತು ಇದರಲ್ಲೂ ಕೂಡ ನರಗಳಿರ್ತಾವಲ್ಲ, ಆ ಮಧ್ಯದ ಒಂದು ಡೇಟ್ ಇರುತ್ತಲ್ಲ ಅದಕ್ಕೆ, ಮತ್ತು ಅಲ್ಲಿಂದ ಹೊರಟಿರುವಂಥ ನರಗಳಿಗೆ ಸಮಾನಾಂತರವಾಗಿ ಹಳದಿ ಪಟ್ಟಿಗಳು ಅಥವಾ ಗೆರೆಗಳು ಕೂಡ ಇರ್ತವೆ. ಮತ್ತು ಕವಲು ಕನ್ನಲ್ಲಿ ಎಲೆಗಳು ಗುಂಪಾಗಿ ಜೋಡಣೆ ಆಗಿರ್ತವೆ, ಆ ಕವಲಿನ ಗೆಣ್ಣುಗಳ ಅಂತರ ಕೂಡ ಕಡಿಮೆ ಆಗುತ್ತೆ. ಮತ್ತು ಅವು ಯಾವುದೇ ರೀತಿಯ ಶಕ್ತಿ ಹೊಂದಿರೋದಿಲ್ಲ, ಆ ಕಂದುಗಳು ಮರಿಗಳು ಕೂಡ ಅಲ್ಲಿ ಬರೋದಿಲ್ಲ. ಗಿಡ ತತ್ಕ್ಷಣ ಸಾಯದೇ ಇದ್ದರೂ ಕೂಡ ಒಂದು 4-5 ವರ್ಷದ ನಂತರನೇ ಅದು ಒಣಗೋಗುವಂಥದ್ದು. ಮತ್ತು ಇಳುವರಿ ಅಂತೂ ಕಡಿಮೆ ಆಗ್ತಲೇ ಬರುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ ಇದರ ಮುಖ್ಯವಾದ ಲಕ್ಷಣ ಅಂದರೆ ಈ ಕಂದುಗಳು ನೇರವಾಗಿರೋದಿಲ್ಲ, ಒಂದು ರೀತಿ ಕೊಕ್ಕೆ ಥರ ಬಗ್ಗಿರ್ತವೆ ಮುಂದಗಡೆ, ಅದಕ್ಕೆ ಕೊಕ್ಕೆ ಕಂದು ರೋಗ ಅಂತ ಹೇಳ್ತಾರೆ. ಇದರ ಒಂದು ನಿರ್ವಹಣೆಯಲ್ಲೂ ಕೂಡ ನಾವು ಈ ಕೀಟಗಳ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಏನಿರುತ್ತಲ್ಲ ಸಸ್ಯ ಏನು ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ರೋಗವನ್ನು ಹರಡುತ್ತೆ. ಆ ಒಂದು ಕೀಟದ ನಿಯಂತ್ರಣಕ್ಕೆ ನಾವು ಈಗಾಗಲೇ ಹೇಳಿದ್ವಿ, ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕು. ಮತ್ತು ರೋಗ ತಗಲ್ದಂಥ ಗಿಡಗಳನ್ನು ತೆಗೆದು ನಾಶಪಡಿಸ್ಬೇಕಾಗತ್ತೆ, ಯಾವುದೇ ಬೇರೆ ಆರೋಗ್ಯವಂತ ಗಿಡದ ಸಂಪರ್ಕಕ್ಕೆ ಬರದಿರೋ ಹಾಗೆ. ಮತ್ತು ಈ ಏಲಕ್ಕಿ ಸಸಿಗಳ ಒಣಗಿರುವಂಥ ಗರಿಗಳನ್ನು ನಾವು ತೆಗಿತಾ ಇರಬೇಕಾಗಿತ್ತು ಆಗಿಂದಾಗೆ. ಮತ್ತು ಅಲ್ಲಿ ನಾವು ಗಮನಿಸ್ತಾ ಇರಬೇಕಾಗತ್ತೆ ಇವು ಎಲ್ಲೆಲ್ಲಿ ಈ ಹೇನುಗಳ ಹಾವಳಿ ಏನಾದರೂ ಇದೆಯೇನಂತ, ಎಪಿಡ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ ಅದು. ಮತ್ತು ಶೇಕಡ 1 ಬೇವಿನ ಎಣ್ಣೆಯನ್ನು ಕೂಡ ನಾವು ಸಿಂಪರಣೆ ಮಾಡ್ಬೋದು ಗಿಡಗಳಿಗೆ. ಈ ರೀತಿ ಮಾಡೋದ್ರಿಂದ ಈ ಸಸ್ಯ ಹೇನುಗಳು ಅದರ ಮೇಲೆ ಕುಳಿತುಕೊಳ್ಳೋದು ಕಡಿಮೆ ಆಗುತ್ತೆ. ಈ ಒಂದು ಬೇಸಿಗೆ ಹತ್ತಿರ ಬಂದಾಗೆ ಈ ವೈರಸ್ ರೋಗಗಳ ಸಂಖ್ಯೆ ಸ್ವಲ್ಪ ಪ್ರಮಾಣ ಜಾಸ್ತಿ ಆಗುತ್ತೆ, ಕೀಟಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ರೈತರು ಇದ್ರ ಕಡೆಗೆ ಗಮನ ಕೊಡಬೇಕು. ಮತ್ತು ಅದೇ ರೀತಿ ಅಡಿಕೆ ಮತ್ತು ತೆಂಗಿನಲ್ಲೂ ಕೂಡ ಈ ನುಸಿಪೀಡೆ ಸಮಸ್ಯೆ ಕೂಡ ಇದೆ. ಅಡಿಕೆನಲ್ಲಿ ಅದು ಜಾಸ್ತಿ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಬೇಸಿಗೆಯಲ್ಲಿ. ಇನ್ನೇನು ನಮಗೆ ಈ ಸಂಕ್ರಾಂತಿ ಕಳೀತು ಅಂದರೆ ಮತ್ತೆ ಉಷ್ಣಾಂಶ ಹೆಚ್ಚಾಗುತ್ತೆ, ಮತ್ತು ಶಿವರಾತ್ರಿ ಕಳೆದಾದ್ಮೇಲಂತೂ ಇನ್ನೂ ಜಾಸ್ತಿಯಾಗಿ ಮೇ ಕೊನೆವರೆಗೂ ಕೂಡ ಉಷ್ಣಾಂಶ ಇದ್ದಿರುತ್ತೆ. ಅಂಥ ಸಂದರ್ಭದಲ್ಲಿ ರೈತ ಬಾಂಧವರು ಈ ವೈರಸ್ ಕಾಯಿಲೆಗಳು, ವೈರಸ್ ರೋಗಗಳ ಬಗ್ಗೆ, ನಮ್ಮ ವಿಶೇಷವಾಗಿ ಸಸ್ಯಗಳಿಗೆ ಬರುವಂಥ ವೈರಸ್ ರೋಗಗಳು ಮತ್ತು ಕೀಟಪೀಡೆಗಳ ನಿರ್ವಹಣೆ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ ಅಂತ ಹೇಳಿ ಇವತ್ತಿನ ಕಾಫಿ ಧಾರಣೆಯನ್ನು ಸ್ವಲ್ಪ ಹೇಳ್ತೀರಾ? ಖಂಡಿತ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 11,750 ರೂಪಾಯಿಗಳಿಂದ 22,600 ರೂಪಾಯಿ, ಅರೇಬಿಕಾ ಚೆರಿ 12,200 ರೂಪಾಯಿಯಿಂದ 12,500 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 19,000 ರೂಪಾಯಿಯಿಂದ 19,300 ರೂಪಾಯಿ, ರೊಬಸ್ಟಾ ಚೆರಿ 10,900 ರೂಪಾಯಿಯಿಂದ 11,100 ರೂಪಾಯಿ. ಇನ್ನು ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ವಿನೋದ್. ಖಂಡಿತ ಸರ್. ಮತ್ತೆ ನಾಳಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಜೇನುಕೃಷಿಯನ್ನು ಕುರಿತು ಒಂದು ಸಂದರ್ಶನ ಇರುತ್ತೆ. ಡಾಕ್ಟರ್ ಎಚ್ ಸಿ ಲತಾ ಅವರು ಇದರಲ್ಲಿ ಭಾಗವಹಿಸ್ತಾರೆ. ರೈತ ಬಾಂಧವರಿಗೆ ನಮಸ್ಕಾರ ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಸಮಯ ಈಗ 7:16 ನಿಧನ ಸುದ್ದಿ. ಕೋಣನಕಟ್ಟೆ ಧನುಗಲ ಗ್ರಾಮದ ಕಲ್ಪಡ ಬಾಬಾ ಸುಬ್ಬಯ್ಯ ಅವರು ಇಂದು ನಿಧನರಾದರು. 55 ವರ್ಷ ಪ್ರಾಯದ ಕಲ್ಪಡ ಬಾಬಾ ಸುಬ್ಬಯ್ಯ ಅವರ ಅಂತ್ಯಕ್ರಿಯೆ ನಾಳೆ 12:30 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸಿದ್ದಾಪುರ ನಿವಾಸಿ ಯಾರ್ಡಿನಾ ವಾರುನ್ನಿ ಅವರು ಇಂದು ನಿಧನರಾದರು. 88 ವರ್ಷ ಪ್ರಾಯದ ಯಾರ್ಡಿನಾ ವಾರುನ್ನಿ ಅವರ ಅಂತ್ಯಕ್ರಿಯೆ ಜನವರಿ 3 ಶುಕ್ರವಾರ ಸಿದ್ದಾಪುರದ ಸೈಂಟ್ ಜೋಸೆಫ್ ಚರ್ಚ್ನಲ್ಲಿ ನಡೆಯಲಿದೆ. ಟಿ ಶೆಟ್ಟಗಿರಿ ಗ್ರಾಮದ ದಿವಂಗತ ಎಸ್ಎನ್ ನಾಗರಾಜು ಅವರ ಪತ್ನಿ ಪದ್ಮಾವತಿ ಇಂದು ಸಂಜೆ ನಿಧನರಾದರು. 60 ವರ್ಷ ಪ್ರಾಯದ ಪದ್ಮಾವತಿ ಅವರ ಅಂತ್ಯಕ್ರಿಯೆ ನಾಳೆ 12:00 ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕೆವಿಜೆ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಸೇನಾ ವಾಹನ ಕಂದಕಕ್ಕೆ ಉರುಳಿ ಹುತಾತ್ಮರಾದ ಸೈನಿಕ ಪಳಂಗೋಟು ದಿವಿನ್ ಅವರ ಆಖರಿ ಕಾರ್ಯ ಹುಟ್ಟೂರಾದ ಆಲೂರು ಸಿದ್ದಾಪುರ ಹತ್ತಿರದ ಮಾಲಂಬಿ ಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ನಡೆದು. ನಿನ್ನೆ ರಾತ್ರಿ ಬೆಂಗಳೂರಿಂದ ಪಾರ್ಥಿವ ಶರೀರನ ಸೇನಾ ವಾಹನದ ಮೂಲಕ ಕುಶಾಲ್ ನಗರಕ್ಕೆ ತರಲಾಗಿತ್ತು. ಇಂದು ಬೆಳಿಗ್ಗೆ 8:00 to 11:00 ಮುಟ್ಟ ಕುಶಾಲ್ ನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಅಂಗಳದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಜಿಲ್ಲಾ ಹಂಗೆ ತಾಲೂಕು ಆಡಳಿತ ವ್ಯವಸ್ಥೆ ಮಾಡಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ, ಉಪವಿಭಾಗಾಧಿಕಾರಿ ವಿನಾಯಕ ನರವಾಡೆ, ತಹಶೀಲ್ದಾರ್ ಕಿರಣ್ ಗೌರಯ್ಯ, ಕುಶಾಲನಗರ ಪುರಸಭೆ ಅಧ್ಯಕ್ಷರು, ಮುಖ್ಯಾಧಿಕಾರಿ, ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾದ ಸುರ್ತಲೆ ಸೋಮಣ್ಣ ಸೇರಿದಂಗೆ ಮುಖ್ಯಪಟ್ಟವು ಪುಷ್ಪಗುಚ್ಚ ಇಟ್ಟು ಗೌರವ ನಮನ ಸಲ್ಲಿಸಿದವು. ಮತ್ತೆ ಹೆಬ್ಬಲೆ ಮಾರ್ಗಲಿ ಹೋಗಿ ಹುಟ್ಟೂರು ಆಲೂರು ಸಿದ್ದಾಪುರದ ಸರ್ಕಾರಿ ಶಾಲೆಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಈ ಸಂದರ್ಭ ಮಾಜಿ ಶಾಸಕರಾದ ಕೊಂಬರ್ನ ಜೀವೋಪ್ಪಯ್ಯ, ಎಂಪಿ ಅಪ್ಪಚುರಂಜನ್, ಎಸ್ಪಿ ಕೆ ರಾಮರಾಜನ್, ಅರೆಭಾಷೆ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಾಜಿ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಕನ್ನಡದ ಹಿರಿಯ ಸಾಹಿತಿ, ಶಿಶು ಸಾಹಿತ್ಯದ ಪಿತಾಮಹ, ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು, ಕೊಡಗಿನ ನಾಡಗೀತೆಯ ರಚನೆಕಾರ, ಮಡಿಕೇರಿ ಸೆಂಟ್ರಲ್ ಹೈಸ್ಕೂಲ್ನಲ್ಲಿ ಸ್ವಾತಂತ್ರ್ಯಕ್ಕೆ ಮುಂದಿನೇ ಒಬ್ಬನೇ ಒಬ್ಬ ಕನ್ನಡ ಮುಖ್ಯೋಪಾಧ್ಯಾಯರಿಗೆ ಸೇವೆ ಸಲ್ಲಿಸಿದ ಅಪ್ರತಿಮ ಸಂಘಟಕ ದಿವಂಗತ ಪಂಜೆ ಮಂಗೇಶ್ವರಾಯರ 150ನೇ ವರ್ಷಾಚರಣೆ ಕಾರ್ಯಕ್ರಮಗಳನ್ನು ಆಯೋಜಿಸುವ ನಿಟ್ಟಿನಲ್ಲಿ ಇದೇ 6ಕ್ಕೆ ಪೂರ್ವಭಾವಿ ಸಭೆ ಮಡಿಕೇರಿನ ಜೂನಿಯರ್ ಕಾಲೇಜು ಆವರಣದ ಸರ್ಕಾರಿ ಪ್ರೌಢಶಾಲೆಯ ಸಭಾಬಾಡಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತ್ರಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತವು ತಿಳಿಸಿದರು. ಸಹಕಾರ ಸಂಘಗ ಅಭಿವೃದ್ಧಿನ ಹಾದಿಲಿ ಹೋಗುತ್ತಾರೆ, ಜ್ಞಾನ ತುಂಬಾ ಮುಖ್ಯತ. ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ಹಂಗೆ ಶ್ರೇಷ್ಠ ಸಹಕಾರಿ ಪ್ರಶಸ್ತಿ ಪುರಸ್ಕೃತ ಎನ್ ಎ ರವಿ ಬಸಪ್ಪವು ಹೇಳಿದವು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಕೂಡುಕೂಟಲ್ಲಿ ಸಹಕಾರ ಭವನದ ಸಭಾಬಡೆಯಲ್ಲಿ ನಡೆದ ಜಿಲ್ಲೆನ ಪಟ್ಟಣ ಸಹಕಾರ ಬ್ಯಾಂಕ್, ಪತ್ತಿನ ಸಹಕಾರ ಸಂಘ, ಗ್ರಾಹಕರ ಮತ್ತು ವಿವಿಧೋದ್ದೇಶ ಸಹಕಾರ ಸಂಘ, ಜೇನು ಮಾರಾಟ ಸಹಕಾರ ಸಂಘ ಮತ್ತು ಇತರೆ ಸಹಕಾರ ಸಂಘಗಳ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಮತ್ತು ಕಾರ್ಯನಿರ್ವಾಹಕರಿಗೆ ಬೇರೆ ಬೇರೆ ಥರದ ತೆರಿಗೆಗ ಹಂಗೆ ಡಿಜಿಟಲ್ ಬ್ಯಾಂಕಿಂಗ್, ಸೈಬರ್ ಭದ್ರತೆ ಮತ್ತು ವ್ಯವಹಾರಿಕ ಸಂವಹನ ಕುರಿತಂಗೆ ಶಿಕ್ಷಣದ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಭುವನೇಶ್ವರದ ಕಾಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಹಂಗೆ ಕಾಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಸ್ಟೇಡಿಯಂಲಿ ನಡೆದ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಜಿಲ್ಲೆನ ಹೆಣ್ಣುಮಗಳು ಬೊಳ್ಳೆಂಡ ಉನ್ನತಿ ಅಯ್ಯಪ್ಪ ಬೆಳ್ಳಿ ಪದಕ ಪಡ್ಕೊಂಡಳು. 200 ಮೀಟರ್ ಓಟಲ್ಲಿ ಉನ್ನತಿ 23.98 ಗುರಿ ಮುಟ್ಟಿ 2ನೇ ಸ್ಥಾನ ಪಡ್ಕೊಂಡಳು. ಕರ್ನಾಟಕ ಸರ್ಕಾರ ಅಭಿವೃದ್ಧಿ ಮತ್ತು ಪರಿಸರ ಪತ್ರಿಕೋದ್ಯಮ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಪತ್ರಕರ್ತರಿಗೆ ಕೊಡುವ 2017-2023 ಕ್ಯಾಲೆಂಡರ್ ವರ್ಷಗಳ ಅಭಿವೃದ್ಧಿ ಮತ್ತು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಗಳನ್ನು ಪ್ರಕಟಿಸಿಟ್ಟುತ್ತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆನ ಆಯುಕ್ತರಾದ ಹೇಮಂತ್ ಎಂ ನಿಂಬಾಳ್ಕರವು ತಿಳಿಸಿದರು. ಪೊನ್ನಂಪೇಟೆ ಪಟ್ಟಣ ವ್ಯಾಪ್ತಿನ ವಾಣಿಜ್ಯ ಮಳಿಗೆದಾರರಿಗೆ ಅಂಗಡಿ, ಹೋಟೆಲ್, ಲಾಡ್ಜ್ ಮಾಲೀಕರು, ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆ ಬಳಸೋಕ್ಕೂ, ಆದ್ದರಿಂದ ಪೊನ್ನಂಪೇಟೆ ಪಟ್ಟಣ ವ್ಯಾಪ್ತಿನ ಎಲ್ಲ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ 60% ಕನ್ನಡ ಪದಗಳನ್ನ ಬಳಸೋದು ಕಡ್ಡಾಯ ಆಟು, ತಪ್ಪಿರೆ ಅಂಥ ನಾಮಫಲಕಗಳನ್ನ ತೆರವುಗೊಳಿಸಿ ಅದಕ್ಕೆ ಆಗುವ ಖರ್ಚಿನ ವಸೂಲಿ ಮಾಡಿ ಕಾನೂನು ನಂಗೆ ಉದ್ದಿಮೆ ಪರವಾನಗಿನ ರದ್ದು ಮಾಡಿಕೆ ಕ್ರಮ ತಕೊಂಡವೇತ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯವು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ.

ഒറീസ ഭുവനേശ്വർ ഒത്ര കളിംഗ ഇൻസ്റ്റിറ്റ്യൂട്ട് ഓഫ് ഇൻഡസ്ട്രിയൽ ടെക്നോളജി പിന്നെ കളിംഗ ഇൻസ്റ്റിറ്റ്യൂട്ട് ഓഫ് സോഷ്യൽ സയൻസ് സ്റ്റേഡിയം നടന്ന് അഖില ഭാരത അന്തർവിശ്വവിദ്യാലയ അത്ലറ്റിക്സ് കളിക്കൂട്ടത്ത് കൂടിയാണ് ബൊള്ളണ്ട ഉന്നതി അയ്യപ്പോ 200 മീറ്റർ ഓടവ പൈപ്പൊട്ടിൽ വെള്ളിര പതക്ക ഗതിത്ത് സാധന മാടിത്ത്. ബംഗളൂരു രേവ വിശ്വവിദ്യാലയത്ര പറ കളിച്ച ഉന്നതി മടിക്കേരി കാരളാന്ന് രാഷ്ട്രീയ അത്ലറ്റിക് കോച്ച് ബൊള്ളണ്ട അയ്യപ്പ പിന്നെ മാജി ഒളിമ്പ്യൻ പ്രമീള ദമ്പതിര മോവ. കർണാടക കൊടവ സാഹിത്യ അക്കാദമിയുടെ ആദനിൽ കൊടവ